ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ಮುತ್ತಲ್ಲೆ ನಿನ್ನ ಸಿಂಗಾರ ಮಾಡಿ ಕಣ್ಣು ತುಂಬ ನೋಡುವೆ. ಹೆಣ್ಣಾಗಿ ಬಂದೆ ನನ್ನಲ್ಲಿ ನಿನ್ನಾಸೆ ತಂದೆ, ಹಗಲಲ್ಲ ಇರುಳಿಲ್ಲ ನಿನ್ನಲ್ಲೇ ಮನವೆಲ್ಲ ನೆನಪಲ್ಲೆ ನಾ ಸೋತು ಹೋದೆ. ನಿನಗಿಲ್ಲದೆ ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ಮುತ್ತಲ್ಲೆ ನಿನ್ನ ಸಿಂಗಾರ ಮಾಡಿ ಕಣ್ಣು ತುಂಬ ನೋಡುವೆ, ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ಸೇರಿ ಹೊಸ ಆಟ ಆಡೋಣ, ಹೊಸ ನೋಟ ನೋಡೋಣ, ಮುಗಿಲಿಂದ ಜಾರೋಣವೇನು. ಹೀಗೆ ನನ್ನನ್ನು